ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅವರಿದ್ದಾರೆ. ಇವರು ICAR ನ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಇಲ್ಲಿ ತೋಟಗಾರಿಕೆ ವಿಭಾಗದ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇದು ಏನು ಮಾಡ ಹಾಗಲಕಾಯಿ, ಇದರ ಒಂದು ಆಧುನಿಕ ಕೃಷಿ ಕುರಿತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಡಾಕ್ಟರ್ ಸುರೇಶ್ ಬಬ್ಬಿ ಅಂದ್ಬಿಟ್ಟು ನಾನು KVKಯಲ್ಲಿ ಕೆಲಸ ಮಾಡ್ತಿದ್ದೇನೆ, ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಇಂದು ನಾವು ಮಾಡ ಹಾಗಲ ಅನ್ನುವಂಥದ್ದು, ಇದು ಒಂದು ಬಳ್ಳಿಯ ತರಕಾರಿ, ಇದು ಒಂದು ಪರಿಚಯ ಹಾಗೂ ಒಂದು ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಮಾಡ ಹಾಗಲಕಾಯಿ ಇದು ಒಂದು ಅಸ್ಸಾಂ ಮಯನ್ಮಾರ್ ಪ್ರದೇಶಕ್ಕೆ ಸ್ಥಳೀಯವಾಗಿರುವಂತಹ ಒಂದು ಮುಖ್ಯವಾದಂತಹ ತರಕಾರಿ ಆಗಿದೆ. ಈ ಬೆಳೆಯನ್ನು ಹೆಚ್ಚಾಗಿ ಅಸ್ಸಾಂ, ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಅಂಡಮಾನ್ಗಳಲ್ಲಿ ಬೆಳೆಯಲಾಗುತ್ತಿದೆ. ಈ ಒಂದು ಕಹಿರಹಿತ ಕಾಯಿಗಳನ್ನು ಮುಖ್ಯವಾಗಿ ತರಕಾರಿಯಾಗಿ ಬೆಳೆಸಲಾಗುತ್ತಿದೆ ಮತ್ತು ಥೈಲ್ಯಾಂಡ್, ಇಂಡೋನೇಷ್ಯಾ, ಇತರೆ ಆಗ್ನೇಯ ಒಂದು ಏಷ್ಯಾ ದೇಶಗಳು ಕೂಡ ಇದನ್ನು ಅಲ್ಲೂ ಸಹ ಎಲೆ ಮತ್ತು ಕೊಂಬೆಗಳನ್ನು ತರಕಾರಿಯಾಗಿ ಬಳಸಲಾಗುತ್ತದೆ. ಈ ಬೆಳೆಗೆ ಹೆಚ್ಚು ಜನಪ್ರಿಯತೆಯ ಅಗತ್ಯವಿದೆ, ಏಕೆಂದರೆ ಬೆಳೆಯ ಅಡುಗೆಯ ಗುಣಗಳು ಮತ್ತು ಪರಿಮಳವು ಕಾಡು ಮಾಡ ಹಾಗಲಕಾಯಿ ಹೋಲುವಂತಿರುತ್ತದೆ. ಅಂದ್ರೆ ನಾವೇನು ಸಾಮಾನ್ಯವಾಗಿ ನಾವು ಹಾಗಲಕಾಯಿ ಇರುತ್ತೆ, ಹಾಗಲಕಾಯಿ ಕಹಿ ಇರುತ್ತೆ, ಇದು ಕಹಿ ಇರುವುದಿಲ್ಲ. ಇದಕ್ಕೆ ಬೇಕಾಗುವಂತಹ ಒಂದು ಮಣ್ಣು ಮುಕ್ತ ಹವಾಮಾನ, ಈ ಬೆಳೆಯು ಬಿಸಿ ಮತ್ತು ಆರ್ದ್ರ ಹವಾಮಾನದಲ್ಲಿ ಹಾಗೂ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಬೆಳೆಯುತ್ತಿದೆ. ಮರಳು ಮಿಶ್ರಿತ ಹಾಗೂ ನೀರು ಬಸಿದು ಹೋಗುವಂತಹ ಭೂಮಿಯು ಈ ಬೆಳೆಗೆ ಅತಿ ಹೆಚ್ಚು ಸೂಕ್ತವಾಗಿದೆ. 6-7 ರಸಸಾರವಿರುವಂತಹ ಮಧ್ಯಮ ಆಮ್ಲೀಯ ಮಣ್ಣು ಹಾಗೂ 25-30 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹಾಗೂ 1500-2500 ಮಿಲಿಮೀಟರ್ ಮಳೆ ಪ್ರದೇಶ ಇರುವ ಅಂತಹ ಒಂದು ಪ್ರದೇಶ ಇದಕ್ಕೆ ಬಹಳ ಸೂಕ್ತವಾಗಿರುತ್ತದೆ. ಇದರಲ್ಲಿ ತಳಿಗಳ ಬಗ್ಗೆ ಮಾಹಿತಿ ಹೇಳಬೇಕಂತಂದ್ರೆ, ಈ ಬೆಳೆಯ ಒಂದು ಆರ್ಥಿಕ ಮಹತ್ವವನ್ನು ಗುರುತಿಸಿ ICAR, IIHR, ಚಟ್ಟಹಳ್ಳಿ, ಭುವನೇಶ್ವರ ಮತ್ತು ಚಟ್ಟಹಳ್ಳಿ ಈ ಒಂದು ಸಂಶೋಧನಾ ಸಂಸ್ಥೆಗೆ ಇದರ ಮೇಲೆ ಒಂದು ಕೆಲಸವನ್ನು ಆರಂಭಿಸಿದ್ದೇವೆ. ಆರಂಭಿಸಿದ ನಂತರ ಇದರ ಮೇಲೆ ತಳಿಗಳು ಸಹ ಇವು ಬಿಡುಗಡೆಯನ್ನು ಮಾಡಲಾಗಿದೆ. ಅದರಲ್ಲಿ ಅರ್ಕ ನೀಲಾಚಲ್ ಗೌರವ್ ಹಾಗೂ ಅರ್ಕ ಭರತ್ ಈ ಒಂದು ಎರಡು ತಳಿಗಳನ್ನು ಇಲ್ಲಿಂದ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಈ ಅರ್ಕ ನೀಲಚಲ್ ಗೌರವ ಎನ್ನುವ ತಳಿ, ಈ ತಳಿಯು ಸರಾಸರಿ 10 kg ಪ್ರತಿ ಗಿಡಕ್ಕೆ ಇಳುವರಿಯನ್ನು ನೀಡುತ್ತದೆ ಮತ್ತು ಸೌತೆಕಾಯಿ ಪತಂಗ ಕೀಟಕ್ಕೆ ಮಧ್ಯಮ ಸಹಿಷ್ಣುತೆಯನ್ನು ಸಹ ಇದು ಹೊಂದಿರುತ್ತದೆ. ನಂತರ ಅರ್ಕ ಭರತ್, ಇದು ಒಂದು ಹೆಚ್ಚು ಇಳುವರಿ ಕೊಡುವಂತಹ ತಳಿಯಾಗಿದ್ದು ಅನುವಂಶಿ ಸಂಗ್ರಹಣೆಯಿಂದ ಆಯ್ಕೆ ಮಾಡಲಾಗಿದೆ. ಗಿಡಗಳು ವೇಗವಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದ್ದು 6 meter ಬೆಳೆಯುತ್ತದೆ. ಕಾಯಿಗಳು ಉದ್ದನೆಯ ಅಂಡಾಕಾರದಂತಿದ್ದು ಕಡು ಹಸಿರು ಬಣ್ಣ ಹೊಂದಿರುತ್ತದೆ. ಈ ತಳಿಯ ಬೀಜಗಳು ಪಕ್ವ ಸಮಯದಲ್ಲೂ ಸಹ ಮೃದುವಾಗಿರುತ್ತವೆ. ಕಾಯಿಗಳು ಸರಾಸರಿ 100 gram ತೂಗುತ್ತವೆ. ಪ್ರತಿ ಹೆಕ್ಟೇರ್ಗೆ ಅಂದಾಜು 10 ton ಇಳುವರಿಯನ್ನು ಇದು ನೀಡುತ್ತದೆ. ಇದು ಎತ್ತರದ ಪ್ರದೇಶಗಳಿಗೆ ಅತಿ ಹೆಚ್ಚು ಸೂಕ್ತವಾಗಿರುತ್ತದೆ. ಹಾಗೆಯೇ ಈ ಒಂದು ಮಾಡ ಹಾಗಲಕಾಯಿ ತರಕಾರಿ ಬಳ್ಳಿಯ ಒಂದು ಸಸ್ಯ ಅಭಿವೃದ್ಧಿ ನೋಡಬೇಕಂದ್ರೆ, ಮಾಡ ಹಾಗಲವನ್ನು ಕತ್ತರಿಸಿದ ಗೆಡ್ಡೆಗಳ ತುಂಡುಗಳನ್ನು ಅಥವಾ ಕತ್ತರಿಸಿದ ಬೇರು ಬಿಟ್ಟ ಬಳ್ಳಿಗಳ ಮೂಲಕ ನಾವು ಇದನ್ನ ನೆಡಲಿಕ್ಕೆ ಬಹಳ ಸೂಕ್ತ ಆಗಿರುತ್ತದೆ. ಗೆಡ್ಡೆಗಳಿಂದ ಬೆಳೆದ ಗಿಡಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಒಂದು ಸಸ್ಯವು ಸರಾಸರಿ 60-80 gram 20-25 ಗೆಡ್ಡೆಗಳನ್ನು ಉತ್ಪಾದಿಸುತ್ತದೆ. ದೊಡ್ಡ ಗಾತ್ರದ ಗೆಡ್ಡೆಗಳನ್ನು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ನೆಡಲು ಬಳಸಲಾಗುತ್ತದೆ. ಈ ಕತ್ತರಿಸಿದ ಗೆಡ್ಡೆಗಳನ್ನು 2% ಡೈಟೇನಿಯಂ 45% ದ್ರಾವಣದಲ್ಲಿ ಉಪಚರಿಸಿ ಅವುಗಳನ್ನು ನೆರಳಿನಲ್ಲಿ ಒಣಗಿಸಿ ನಂತರ ನಾವು ನೆಡಲಿಕ್ಕೆ ಬಹಳ ಸಹಕಾರಿಯಾಗುತ್ತದೆ. ಈ ಗಿಡ ನೆಡುವಿಕೆ ಅಥವಾ ನಾಟಿ ಮಾಡುವುದು ಒಂದು ವಿಧಾನ ಹೇಗಂತಂದ್ರೆ, ಈ ಮಾಡ ಹಾಗಲಕಾಯಿ ಗಿಡಗಳನ್ನು ಮುಂಚಿತವಾಗಿ ನೆಡುವುದಾದರೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನೆಡಬಹುದು, ಹಾಗೂ ತಡವಾಗಿ ನೆಡುವುದಾದರೆ ಫೆಬ್ರವರಿ ಮಾರ್ಚ್ ಆರಂಭದಲ್ಲಿ ನಾವು ನೆಡುವುದು ಬಹಳ ಸೂಕ್ತ ಆಗುತ್ತದೆ. ಈ ಗಿಡ ನೆಡುವುದಕ್ಕೂ ಮೊದಲು ನಾವು ಭೂಮಿಯನ್ನು 30 cm ಆಳದವರೆಗೆ ಉಳುಮೆಯನ್ನು ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಮಣ್ಣು ಚೆನ್ನಾಗಿ ಹದ ಮಾಡ್ಕೋಬೇಕಾಗುತ್ತೆ. ಈ ಗಿಡದಿಂದ ಗಿಡ ಮತ್ತು ಸಾಲಿನಿಂದ ಸಾಲಿಗೆ 1.5 meter ಅಂತರ ಇದಕ್ಕೆ ನಾವು ನೆಡಬೇಕಾಗುತ್ತೆ. ಹಾಗೆಯೇ 60 cm ಉದ್ದ, ಆಳ ಅಗಲ ಅಥವಾ 1 cm ಒಂದು ಗಾತ್ರದ ಗುಂಡಿಗಳನ್ನ ತೆಗೆದು ಗಿಡವನ್ನು ನಾಟಿ ಮಾಡಬೇಕಾಗುತ್ತೆ. ಪ್ರತಿ ಗುಂಡಿಗೆ ನಾವು ಸರಾಸರಿ 10-15 kg ಅಷ್ಟು ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣಿನ ಮಿಶ್ರಣವನ್ನು ಇದಕ್ಕೆ ಮುಸಬೇಕಾಗುತ್ತೆ. ಹಾಗೆಯೇ ಸಸ್ಯಗಳ ಒಂದು ಆರೈಕೆಯನ್ನು ಮಾಡುವಂತಹ ವಿಧಾನ, ಈಗ ನಾಟಿ ಮಾಡಿದಂತಹ ಸಸ್ಯಗಳನ್ನು ಆರೈಕೆ ಮಾಡುವುದು ಬಹಳ ಮುಖ್ಯವಾದದ್ದು. ಇದರಲ್ಲಿ ನಾವು ಹನಿ ನೀರಾವರಿ ವ್ಯವಸ್ಥೆಯ ಜೊತೆಗೆ ರಸಗೊಬ್ಬರವನ್ನು ಕೊಡುವುದು ಬಹಳ ಮುಖ್ಯ, ಹಾಗೂ ಪ್ಲಾಸ್ಟಿಕ್ ಹೊದಿಕೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮಾಡ ಹಾಗಲಕಾಯಿ ಇಳುವರಿ ನಾವು ಹೆಚ್ಚಿಸಬಹುದು. ಈ ಬೆಳೆಯನ್ನು ಉತ್ತಮವಾಗಿ ಬೆಳೆಸಲು ನೀರು ಬಸಿದು ಹೋಗುವಂತೆ ನೋಡಿಕೊಳ್ಳಬೇಕು. ಗಿಡ ನಾಟಿ ಮಾಡಿದ ತಕ್ಷಣ ನೀರನ್ನ ಆಗಬೇಕಾಗುತ್ತೆ. ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲಿ ಗೆಡ್ಡೆಗಳನ್ನು ಮೊಳಕೆ ಹೊಡಿತೇವೆ ಮತ್ತು ಮಳೆಯ ಕೊರತೆ ಇದ್ದಲ್ಲಿ ವಾರದಲ್ಲಿ 3 ಬಾರಿ ನಾವು ಹನಿ ನೀರಾವರಿ ಮೂಲಕ ಅಗತ್ಯ ಆಧಾರಿತ ನೀರನ್ನು ನಾವು ನೀಡಬೇಕಾಗುತ್ತೆ. ಸಸ್ಯದ ಬುಡದಲ್ಲಿ ಬಿಳಿ ಅಥವಾ ಕಪ್ಪು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡುವುದರಿಂದ ಕಳೆಗಳನ್ನು ಸಹ ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. 1 ಎಕರೆಗೆ 8 ಕೆಜಿಯಷ್ಟು 19 ಅನ್ನು ನಾವು 15 ದಿನಗಳಿಗೊಮ್ಮೆ ನಾವು ಡ್ರಿಪ್ ಮೂಲಕ ಕೊಡಬೇಕಾಗುತ್ತೆ. ಮಣ್ಣಿನ ತೇವಾಂಶವನ್ನು ಕಾಪಾಡಲು ಮತ್ತು ಕಳೆಯನ್ನು ನಿಯಂತ್ರಿಸಲು ಮತ್ತು ಪೋಷಕಾಂಶಗಳ ಸೋರಿಕೆಯನ್ನು ತಡೆಯಲು ಮಲ್ಚಿಂಗ್ ಜೊತೆಗೆ ಹನಿ ನೀರಾವರಿ ಮೂಲಕ ರಸಗೊಬ್ಬರವನ್ನು ಕೊಡಬೇಕಾಗುತ್ತೆ. ನಾವು ಈ ಹನಿ ನೀರಾವರಿ ಮಾಡೋದ್ರಿಂದ ನಮಗೆ ನೀರಿನ ಉಳಿತಾಯ ಕೂಡ ಬಹಳ ಸೂಕ್ತವಾಗಿ ಆಗುತ್ತದೆ. ಈ ಒಂದು ಬಳ್ಳಿ ಹಬ್ಬಿಸುವ ಒಂದು ವಿಧಾನಗಳು, ಸಸ್ಯಗಳ ಆರೈಕೆಯ ನಂತರ ನಾವು ಬಳ್ಳಿಯನ್ನು ಹಬ್ಬಿಸುವಂತ ವಿಧಾನ ಇದೆ. ಇದರಲ್ಲಿ ಮಾಡ ಹಾಗಲಕಾಯಿ ಇದರಲ್ಲಿ ಸಸ್ಯಕ ಹಂತ ಅಂತ ಹೇಳ್ತೇವೆ ನಾವು. ಇದು ಈ ಒಂದು ಹಂತದಲ್ಲಿ ಉತ್ತಮ ಬೆಳವಣಿಗೆಯನ್ನು ಇದು ಪಡೆಯುತ್ತದೆ. ಬಳ್ಳಿಗಳ ಗರಿಷ್ಠ ಬೆಳವಣಿಗೆಗೆ ಮತ್ತು ಸುಲಭವಾದ ಕೈ ಪರಾಗಸ್ಪರ್ಶಕ್ಕೆ ಪೆಂಡಾಲ್ ಬೋವರ್ ಸಿಸ್ಟಮ್ ಅಥವಾ ಏಕಸಾಲಿನ ಹಂದರ ಅಂತ ಹೇಳ್ತಾರೆ, ಅಂದ್ರೆ ನಾವು ಸಿಂಗಲ್ ಟ್ರಲ್ಲಿಸ್ ವ್ಯವಸ್ಥೆಯ ಒಂದು ಅಗತ್ಯವಾಗಿ ಬೇಕಾಗುತ್ತದೆ. ಸಾಮಾನ್ಯವಾಗಿ ಬೆಳೆ ಬೆಳೆಯುವ ಪ್ರದೇಶಗಳಲ್ಲಿ 1.5 ಮೀಟರ್ ಅಗಲ 5-6 ಅಡಿ ಎತ್ತರ ಹಾಗೂ 1 ಸಾಲು ಉದ್ದದ ಕಬ್ಬಿಣದ ಕೋನಗಳು ಅಥವಾ ಮರದ ಕಂಬಗಳಿಂದ ಮಾಡಲ್ಪಟ್ಟ ಏಕಸಾಲಿನ ಹಂದರಗಳನ್ನು ಬಳಸಲಾಗುತ್ತದೆ. ಮನೆಯ ತೋಟಗಳಲ್ಲಿ ಒಣಗಿದ ಮರದ ಕೊಂಬೆಗಳನ್ನು ಅಥವಾ ಬಿದಿರಿನ ಕಂಬಗಳ ಮೇಲ್ಭಾಗವನ್ನು ಬಳ್ಳಿ ಹಬ್ಬಿಸಲು ಬಳಸಬಹುದು. ಏಕಸಾಲಿನ ಹಂದರದ ಪದ್ಧತಿಯಲ್ಲಿ ಕೈ ಪರಾಗಸ್ಪರ್ಶ ಹಾಗೂ ಹನಿ ನೀರಾವರಿಯನ್ನು ತುಂಬಾ ಸುಲಭವಾಗಿ ನಾವು ಮಾಡಬಹುದು. ಈಶಾನ್ಯ ಭಾರತ ಮತ್ತು ಅಂಡಮಾನ್ ದ್ವೀಪಗಳಲ್ಲಿ ವಿಭಜಿತ ಬಿದಿರನ್ನು ಬಳ್ಳಿ ಹಬ್ಬಿಸಲು ಸಹ ಅಲ್ಲಿ ಬಳಸಲಾಗುತ್ತದೆ. ನಂತರ ಇದರಲ್ಲಿ ಪರಾಗಸ್ಪರ್ಶ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಮಾಡ ಹಾಗಲಕಾಯಿಯಲ್ಲಿ ಸ್ವಾಭಾವಿಕ ಪರಾಗಸ್ಪರ್ಶವು ತುಂಬಾ ಕಡಿಮೆ ಇದ್ದು ಕೇವಲ 15-20% ಕಾಯಿ ಕಟ್ಟುತ್ತದೆ. ಆದ್ದರಿಂದ ರೈತರು ಕೈ ಪರಾಗಸ್ಪರ್ಶವನ್ನು ನಾವು ಮಾಡಬೇಕಾಗುತ್ತೆ. ಉತ್ತಮ ಪರಾಗಸ್ಪರ್ಶಕ್ಕಾಗಿ ಜಮೀನಿನ ಒಂದು ಮೂಲೆಯಲ್ಲಿ ಪ್ರತ್ಯೇಕವಾಗಿ ಪರಾಗದ ಮೂಲವಾಗಿ ಕೆಲವು ಗಂಡುಗಳನ್ನು ನಾವು ನೆಡಬೇಕಾಗುತ್ತೆ. ಉದಾಹರಣೆಗೆ ಪ್ರತಿ 10 ಹೆಣ್ಣು ಗಿಡಗಳಿಗೆ 1 ಗಂಡು ಗಿಡದಂತೆ ನಾವು ನಾಟಿನ ಮಾಡಬೇಕಾಗುತ್ತೆ. ಸಂಪೂರ್ಣ ಪರಾಗಸ್ಪರ್ಶ ಮತ್ತು ಉತ್ತಮ ಕಾಯಿ ಕಟ್ಟುವಿಕೆಗಾಗಿ ಬೆಳಗಿನ ಜಾವ 6-10 ಗಂಟೆಗೆ ನಡುವೆ ಗಂಡು ಹೂಗಳ ಒಂದು ಕೇಸರವನ್ನ ಕೃತಕವಾಗಿ ಕೈಯಿಂದ ಹೆಣ್ಣು ಹೂವಿನ ಶಲಾಕೆಗೆ ಸ್ಪರ್ಶಿಸಿ ಪರಾಗಸ್ಪರ್ಶವನ್ನು ಮಾಡಬೇಕಾಗುತ್ತೆ. ನಂತರ ಇದಕ್ಕೆ ಬರುವಂತಹ ಕೀಟಗಳು ಮತ್ತು ರೋಗಗಳು, ಇದು ತರಕಾರಿ ಆಗಿರೋದ್ರಿಂದ ಕೀಟಗಳು ಸಹ ಇದಾವೆ, ಆದ್ರೆ ಇದು ಕಡಿಮೆ ಕೀಟಗಳನ್ನ ಹೊಂದಿರುವಂತಹ ತರಕಾರಿ. ಇದರಲ್ಲಿ ಸಾಮಾನ್ಯವಾಗಿ ಸೌತೆಕಾಯಿ ಪತಂಗ ಅನ್ನುವಂತ ಒಂದು ಕೀಟ ಬರುತ್ತೆ, ಮಚ್ಚೆಯುಳ್ಳ ಜೀರುಂಡೆ ಅಂತ ಕೀಟ ಬರುತ್ತೆ, ಹಾಗೆಯೇ ಹಣ್ಣಿನ ನೊಣ ಕೀಟ ಬರುತ್ತೆ, ಕೆಂಪು ಕುಂಬಳಕಾಯಿ ಜೀರುಂಡೆ ಮತ್ತು ಬೇರುಗಂಟು ಜಂತುಗಳು, ಈ ಕೀಟಗಳು ಸಾಮಾನ್ಯವಾಗಿ ಬರ್ತವೆ. ಇದರಲ್ಲಿ ಸೌತೆಕಾಯಿ ಪತಂಗವನ್ನು ನಾವು ನೋಡ್ಬೇಕು ಅಂತಂದ್ರೆ ಇದು ಅತಿಯಾಗಿ ಹಾನಿಯನ್ನ ಮಾಡುವುದಿಲ್ಲ. ಒಂದು ವೇಳೆ ಅತಿಯಾಗಿ ಹಾನಿ ಇದ್ದ ಒಂದು ಅಂಶದಲ್ಲಿ ನಾವು ಸಾಮಾನ್ಯವಾಗಿ ಮೆಲಾಥಿಯನ್ 50 EC ಅದನ್ನ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿಕೊಂಡ್ಬಿಟ್ಟು ಸಿಂಪಡಣೆ ಮಾಡಬೇಕಾಗುತ್ತೆ, ಅಥವಾ ಬ್ಯಾಸಿಲಸ್ ಥ್ರೋಂಜಿಯೆನ್ಸಿಸ್ ಅನ್ನು 2 ಮಿಲಿಯಷ್ಟು 1 ಲೀಟರ್ ಸೇರಿಸಿಕೊಂಡು ಸಿಂಪಡಣೆ ಮಾಡಿದ್ರೆ ಇದು ನಮಗೆ ನಿಯಂತ್ರಣವನ್ನು ಮಾಡಬಹುದು. ನಂತರ ಮಚ್ಚೆಗಳ ಜೀರ್ಣ ಸಹ ಅಷ್ಟೇ, ಇದರಲ್ಲಿ ಈ ಕೀಟದ ಮರಿಗಳು ಬಹಳ ಹೆಚ್ಚು ಅಪಾಯಕಾರಿಯಾಗಿ ಇದ್ದು ಈ ಎಲೆಗಳನ್ನು ತಿನ್ಬಿಟ್ಟು ಒಣಗುವಂತೆ ಮಾಡ್ತವೆ. ಇವಕ್ಕೂ ಸಹ ನಿಯಂತ್ರಣಕ್ಕೆ ತುಂಬಾ ತೀವ್ರವಾದಂತ ಒಂದು ಬಾಧೆ ಕಂಡು ಬಂದಲ್ಲಿ ಇದಕ್ಕೆ ಕಾರ್ಬಲಿದ್ 3 ಗ್ರಾಂ/ಲೀಟರ್ ಅಥವಾ ಮೆಲಾಥಿಯನ್ 2 ml ಸೇರಿಸಿ ಸಿಂಪಡಣೆಯನ್ನು ಮಾಡಿದ್ರೆ ಇಂತ ನಾವು ನಿಯಂತ್ರಣವನ್ನು ಕಾದ್ಕೊಳ್ಬಹುದು. ಹಾಗೆಯೇ ಹಣ್ಣಿನ ನೊಣ, ಇದು ಒಂದು ಈ ಕೀಟವು ಕೂಡ ಬಹಳ ಮುಖ್ಯವಾಗಿ ಹಣ್ಣಿನ ನೊಣ ತಿರುಳನ್ನು ತಿಂದು ಹಾನಿ ಮಾಡುತ್ತೆ. ಈ ಹಣ್ಣಿನಿಂದ ಬರುವಂತಹ ದ್ರವ ಪದಾರ್ಥ ಸೋರುವಿಕೆ ಕಾರಣವಾಗುತ್ತದೆ. ಈ ಒಂದು ಕೀಟವನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಬಹಳಷ್ಟು ವಿಧಾನಗಳಿದಾವೆ. ಅದರಲ್ಲಿ ತೀವ್ರವಾದಂತಹ ಬಾಧೆ ಕಂಡು ಬಂದಲ್ಲಿ 1 ಲೀಟರ್ ನೀರಿಗೆ 100 ಗ್ರಾಂನಷ್ಟು ಬೆಲ್ಲವನ್ನು ಹಾಗೂ 2 ಮಿಲಿ ಕರ್ಬರಿಲನ್ನು ಬೆರೆಸಿ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದರೆ ನಾವು ಹತೋಟಿಯನ್ನು ಮಾಡಬಹುದು. ಹಾಗೂ ಕೆಂಪು ಕುಂಬಳ ಜೀರುಂಡೆ ಅಂತ ಬರುತ್ತೆ, ಇದು ಸಹ ಮೊಳಕೆ ಹಂತದಲ್ಲಿ ಅತಿ ಹೆಚ್ಚು ಅಪಾಯಕಾರಿಯಾಗುತ್ತದೆ. ವಯಸ್ಕ ಜೀರುಂಡೆಗಳು ಎಲೆಗಳನ್ನು ತಿನ್ನುತ್ತವೆ, ಅಂತ ಇದರ ಪರಿಣಾಮ ಎಲೆಗಳಲ್ಲಿ ರಂಧ್ರಗಳಾಗಿ ಹೊರಹೊಮ್ಮುತ್ತವೆ. ಈ ಒಂದು ಕೀಟಗಳ ನಿಯಂತ್ರಣಕ್ಕಾಗಿ ಕಾರ್ಬರಿಲ್ ಅನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಿದ್ರೆ ಇದನ್ನು ನಾವು ಹತೋಟಿಗೆ ತರಬಹುದು. ಹಾಗೆಯೇ ಬೇರುಗಂಟು ಜಂತುಗಳು ಅಂತ ಬರುತ್ತೆ, ಅದಕ್ಕೂ ಕೂಡ ನಾವು ಸಾಮಾನ್ಯವಾಗಿ ಇದರಲ್ಲಿ ಕಂಟ್ರೋಲ್ ಮಾಡಬೇಕಾಗುತ್ತೆ. ಹಾಗೆಯೇ ಕೇದಿಗೆ ರೋಗ, ಅಂತ್ರಾಕ್ನೋಸ್ ಹಾಗೂ ಫಿಜೇರಿಯಂ ರೋಗಗಳು ಕಂಡು ಬರ್ತವೆ, ಆದ್ರೆ ಇವು ರೋಗಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತವೆ. ಮತ್ತು ಈ ಕೊಯ್ಲು ಮತ್ತು ಇಳುವರಿ ಅಂತ ಬಂದಾಗ ಈ ಮಣ್ಣು ಮತ್ತು ಹವಾಮಾನ ಪರಿಸ್ಥಿತಿಗಳ ಆಧಾರದ ಮೇಲೆ ಇಳುವರಿಯು ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತಾ ಇರುತ್ತೆ. ಆರೋಗ್ಯಕರ ಸಸ್ಯವು ಸುಮಾರು 10-12 ಕೆಜಿ ಕಾಯಿಗಳನ್ನು ನೀಡುತ್ತದೆ. ನಾಟಿ ಮಾಡಿದ 60-70 ದಿನಗಳಲ್ಲಿ ಬೆಳೆ ಕೊಯ್ಲಿಗೆ ಸಿದ್ಧವಾಗುತ್ತದೆ. ಕಾಯಿ ಬಿಟ್ಟ 12-15 ದಿನಗಳ ನಂತರ ಹಸಿರು ಬಣ್ಣದಲ್ಲಿರುವ ಕಾಯಿಗಳನ್ನು ಕೊಯ್ಲು ಮಾಡಬೇಕಾಗುತ್ತದೆ. ವಾರದ ಮಧ್ಯಂತರದಲ್ಲಿ ಹಣ್ಣುಗಳನ್ನು ಕೊಯ್ಲು ಮಾಡುವುದರಿಂದ ಹೆಚ್ಚಿನ ಇಳುವರಿ ಸಿಗುತ್ತದೆ. 20 ದಿನಗಳ ನಂತರ ತಡವಾಗಿ ಕೊಯ್ಲು ಮಾಡುವುದರಿಂದ ಕಾಯಿಗಳು ಕೆಂಪು ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಬೀಜಗಳು ಸಹ ಗಟ್ಟಿಯಾಗುತ್ತವೆ. ಇದು ಕಾಯಿಯ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಹಾಗಾಗ್ಬಿಟ್ಟು ನಾವು ಕಾಯಿ ಬಿಟ್ಟು 12-15 ದಿನಗಳವರೆಗೆ ನಾವು ಹಸಿ ಮಾಡಿದಂತಹ ಕಾಯಿಗಳನ್ನು ಕಟಾವು ಮಾಡಿದ್ರೆ ನಮಗೆ ಬಹಳ ಸಹಕಾರಿಯಾಗಿ ಕೆಲಸವನ್ನು ಮಾಡುತ್ತದೆ. ಹಾಗೆ ಇದು ಕೂಡ ಒಂದು ಉತ್ತಮ ಆದಾಯವನ್ನು ತರುವಂತಹ ತರಕಾರಿಯಾಗಿ ಹೊರಹೊಮ್ಮಿದೆ. ಇಲ್ಲೂ ಕೂಡ ರೈತರು ಸಾಮಾನ್ಯವಾಗಿ ನಮ್ಮ ಚಿಕ್ಕಮಂಗೂರು ಅಥವಾ ಮೂಡಿಗೆರೆ ತಾಲೂಕಲ್ಲೂ ಕೂಡ ಅಂಗಡಿಗಳಲ್ಲಿ ಸಿಗುತ್ತೆ ತಕರೆಗಳಲ್ಲಿ. ಅಲ್ಲಿ ನೀವು ಹೋಗಿ ಕೇಳಿದಾಗ ಸಾಮಾನ್ಯವಾಗಿ 1 ಕೆಜಿಗೆ 100 ರೂಪಾಯಿ 120 ರೂಪಾಯಿಯಷ್ಟು ಇದು ಬೆಲೆಯನ್ನು ಅವರು ಕೊಟ್ಟು ತೆಗೆದುಕೊಳ್ತಾರೆ. ಹಾಗೆ ರೈತರು ಕೂಡ ತಮ್ಮ ತಮ್ಮ ತೋಟಗಳಲ್ಲಿ ಅಥವಾ ಮನೆ ಹಿತ್ತಲುಗಳಲ್ಲಿ ಅಥವಾ ಮನೆ ಹಿಂಭಾಗ ಜಾಗ ಇದ್ರೆ ಅಲ್ಲೂ ಕೂಡ ರೈತರು ಈ ಒಂದು ಮಾಡ ಹಾಗಲಕಾಯಿಯನ್ನ ಒಂದೇಳು ಬಳ್ಳಿ ಹಾಕೊಂಡ್ರೆ ಮನೆಗೂ ಕೂಡ ತಾವು ಬೆಳ್ಕೊಂಡ್ಬಿಟ್ಟು ತಿನ್ಬಹುದು. ಇದರಿಂದ ಕೂಡ ಒಳ್ಳೆಯ ಬಜಿನು ಕೂಡ ಮಾಡ್ಕೊಬಹುದು. ಒಳ್ಳೆಯ ಬಜಿ ಕೂಡ ಇದು ರೆಡಿ ಆಗುತ್ತೆ. ಮತ್ತೆ ಇದು ಕಹಿ ಇರೋದಿಲ್ಲ, ನೋಡ್ಲಿಕ್ಕೆ ಆಗಲಕ ತರ ಇರುತ್ತೆ, ಆದ್ರೆ ಇದಕ್ಕೆ ಮುಳ್ಳುಗಳು ಅಷ್ಟೊಂದು ಇರೋದಿಲ್ಲ, ಕಡಿಮೆ ಇರುತ್ತೆ. ಮತ್ತೆ ನೋಡ್ಲಿಕ್ಕೆ ಕೂಡ ಗಾತ್ರ ಸಣ್ಣದಾಗಿರುತ್ತೆ. ಹಾಗಾಗಿ ರೈತರು ಈ ಒಂದು ಮಾಡ ಹಾಗಲಕಾಯಿಯನ್ನ ಪರಿಚಯ ಮಾಡ್ಕೊಂಡ್ಬಿಟ್ಟು ಇದರ ಒಂದು ಬೇಸಾಯ ಪದ್ಧತಿಗಳನ್ನು ನಾವು ತಾವು ರೂಢಿಸಿಕೊಂಡ್ರೆ ಒಂದು ಆರೋಗ್ಯ ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ತುಂಬಾ ಸಹಕಾರಿಯಾಗಿ ಕೆಲಸವನ್ನ ಮಾಡುತ್ತದೆ. ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ಸರ್, ಈ ಒಂದು ಹಾಗಲಕಾಯಿ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂತ ಹಾಗಲಕಾಯಿ ಮತ್ತೆ ಇದರಲ್ಲಿ ಪೌಷ್ಟಿಕಾಂಶದ ಒಂದು ದೃಷ್ಟಿಯಿಂದ ಬಂದ್ರೆ ಜೊತೆಗೆ ಆರೋಗ್ಯದ ಒಂದು ದೃಷ್ಟಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟ ಸರ್? ಈಗ ಎರಡೂ ಕೂಡ ಒಂದೇ ಕುಟುಂಬಕ್ಕೆ ಸೇರ್ತೇವೆ ಆಲ್ಮೋಸ್ಟ್. ಯಾಕೆಂತಂದ್ರೆ ಮಾಡ ಹಾಗಲಕಾಯಿ ಮತ್ತೆ ಹಾಗಲಕಾಯಿ ನೋಡಿ, ಹಾಗಲಕಾಯಿ ಅಂತಂದ್ರೆ ನಾವು ಸಾಮಾನ್ಯವಾಗಿ ಅದರಲ್ಲಿ ನಾವು ಮೆಡಿಸಿನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಅಂಶ ಅಂತ ಇರುತ್ತೆ, ಮಾಮಾಡಿಸಿನ್ ಅಂತ ಅಂಶ, ಅದು ಬಹಳ ಸಹಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಆದ್ರೆ ಅದು ತಿನ್ಲಿಕ್ಕೆ ಬಹಳ ಕಹಿ ಇರುತ್ತೆ, ಹಾಗಾಗ್ಬಿಟ್ಟು ಜನ ಅದನ್ನ ಅಷ್ಟೊಂದು ಪ್ರಿಫರೆನ್ಸ್ ಮಾಡೋದಿಲ್ಲ. ಆದ್ರೆ ಇದು ಕೂಡ ಒಳ್ಳೆಯ ತರಕಾರಿ, ಮಾಡ ಹಾಗಲಕಾಯಿ ಕೂಡ. ಇದನ್ನು ಕೂಡ ಇನ್ನೂ ಕೂಡ ವಿಶ್ವವಿದ್ಯಾಲಯದಲ್ಲಿ ಸ್ಟಡಿ ಮಾಡ್ತಿದ್ದಾರೆ, ಸಂಶೋಧನೆಯನ್ನು ಕೂಡ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕೂಡ. ಆದ್ರೆ ಹೋಲುವ ರೀತಿ ಕೂಡ ಎರಡು ಕೂಡ ಸೇಮ್ ಇರುತ್ತೆ, ಸರಿಯಾಗಿರುತ್ತದೆ. ಆದ್ರೆ ಇದು ಕೂಡ ಆರೋಗ್ಯಕ್ಕೆ ಬಹಳ ಬಹಳ ಉತ್ತಮವಾಗಿ ಇರುವಂತಹ ಒಳ್ಳೆಯ ಬಳ್ಳಿಯ ತರಕಾರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಸರ್ ಇದರ ಒಂದು ಪರಿಚಯ ಈ ಒಂದು ಭಾಗದಲ್ಲಿ ಜಾಸ್ತಿ ಆಗ್ತಾ ಇಲ್ಲ, ಏನು ಒಂದು ಕಾರಣ ಇರಬಹುದು ಅಂತಂತೀರಾ? ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು, ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ರೈತ ಬಾಂಧವರು, ಆಮೇಲೆ ಈ ಕಡೆ ಒಂದು ತೋಟಗಾರಿಕೆ ಬೆಳೆನ ಜಾಸ್ತಿ ತೆಗೆದುಕೊಳ್ತಕ್ಕಂಥ ಈ ಕಾಫಿ ಬೆಳೆತಕ್ಕಂಥ ಒಂದು ಪ್ರದೇಶದಲ್ಲಿ ಇದರ ಬಗ್ಗೆ ಸರ್? ಸಾಮಾನ್ಯವಾಗಿ ಈ ಬೆಳೆ ಅತಿ ಹೆಚ್ಚು ಬೆಳೆಯುವಂತದ್ದು ಕರಾವಳಿ ಭಾಗದಲ್ಲಿ ರೈತರು ಇಷ್ಟಪಡ್ತಾರೆ. ಆದ್ರೆ ಈ ಭಾಗದಲ್ಲಿ ಕೂಡ ಇದು ಬೆಳೆ ಬರುತ್ತೆ ಅನ್ನಕ್ಕೆ ಉದಾಹರಣೆಗೆ ಇಲ್ಲಿ ನಮ್ಮ ಚಿಕ್ಕಮಂಗೂರಲ್ಲಿ ಗುಡ್ಡಗಳ ಪ್ರದೇಶ ಜಾಸ್ತಿ ಇರುತ್ತೆ, ಇಲ್ಲೂ ಕೂಡ ಈ ಬೆಳೆ ಬರಲಿಕ್ಕೆ ಬಹಳ ಸೂಕ್ತವಾದಂತ ವಾತಾವರಣ. ಆದ್ರೆ ರೈತರಿಗೆ ಇದು ಅಷ್ಟೊಂದು ಪರಿಚಯ ಇಲ್ಲ, ಯಾಕೆಂತಂದ್ರೆ ಅವರಿಗೆ ಅಷ್ಟೊಂದು ಪ್ಲಾಂಟಿಂಗ್ ಮೆಟೀರಿಯಲ್ ಸಿಗ್ತಾ ಇರಬಹುದು ಅಥವಾ ಗೆಡ್ಡೆಗಳು ಸಿಗ್ತಾ ಇರಬಹುದು, ಸಿಗದೇ ಇರಬಹುದು. ಹಾಗಾಗ್ಬಿಟ್ಟು ಇನ್ನು ಮುಂದೆ ಅಟ್ಲೀಸ್ಟ್ ರೈತರು ತಮ್ಮ ತಮ್ಮ ಮನೆಗಳಲ್ಲಿ ಅಥವಾ ಮನೆಯ ಹಿಂಭಾಗದಲ್ಲೂ ಕೂಡ ಕನಿಷ್ಠ ಒಂದೊಂದು 5 ಬಳ್ಳಿಯನ್ನ ತಂದ್ಕೊಂಡ್ಬಿಟ್ಟು ನಾಟಿ ಮಾಡ್ಕೊಂಡ್ಬಿಟ್ಟು ಹಾಕೊಂಡ್ರೆ ಅಟ್ಲೀಸ್ಟ್ ಅದು ವರ್ಷವಿಡೀ ಅದು ಬಳ್ಳಿ ಕಾಯಿಯನ್ನು ಬಿಡ್ತಾ ಇರ್ತದೆ. ಅದನ್ನು ಕೂಡ ನಾವು ಉಪಯೋಗಿಸ್ಕೊಂಡ್ಬಿಟ್ರೆ ಬಹಳ ಸಹಕಾರಿಯಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಸಂಪರ್ಕಿಸಿ. ನನ್ನ ಸಂಪರ್ಕ ಸಂಖ್ಯೆ 9900091832. ಧನ್ಯವಾದ ಸರ್. ಇದುವರೆಗೆ ತಾವು ಈ ಮಾಡ ಹಾಗಲಕಾಯಿಯ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಇದು ಯಾವ ರೀತಿಯಿಂದ ಬೆಳಿಬೇಕು, ಯಾವ ಮಣ್ಣಿಗೆ ಇದು ಸೂಕ್ತ ಇರುತ್ತೆ, ಇದರಲ್ಲಿ ಯಾವ ತಳಿಗಳಿದಾವೆ, ಯಾವಾಗ ಒಂದು ಇದರ ಒಂದು ಕೊಯ್ಲು ಮಾಡಬೇಕು, ಸಸ್ಯ ಸಂರಕ್ಷಣಾ ಕ್ರಮವಾಗಿ ನಾವು ಏನೆಲ್ಲ ಒಂದು ಕ್ರಮಗಳು ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ರೈತ ಬಾಂಧವರಿಗೆ ಈ ಒಂದು ಹೊಸ ಬೆಳೆಯ ಅಂದ್ರೆ ಈ ಭಾಗದಲ್ಲಿ ಈ ಬೆಳೆಯ ಕುರಿತು ತಾವು ಮಾಹಿತಿ ನೀಡಿದಕ್ಕೆ ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ನಮಸ್ಕಾರ ಹೇಳುತ್ತಾ ಧನ್ಯವಾದ ಸರ್. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೂ ಮಾಡ ಹಾಗಲಕಾಯಿ, ತರಕಾರಿ ಬೆಳೆ, ಕೃಷಿ ನಿರ್ವಹಣೆ ಈ ಕುರಿತು

ಹತ್ತು ಜನನಗಳಿರ ಎತ್ತಿರೊಂದಾರತಿಯ ಹತ್ತು ಜನನಗಳಿರ ಎತ್ತಿರೊಂದಾರತಿಯ ಕಾಡಿಗೆ ಹೋಗು ತಂಗಿ ಹತ್ತು ಜನನಗಳಿರ ಎತ್ತಿರೊಂದಾರತಿಯ ಕಾಡಿಗೆ ಹೋಗು ತಂಗಿ ಹತ್ತು ಜನನಗಳಿರ ಎತ್ತಿರೊಂದಾರತಿಯ ಕಾಡಿಗೆ ಹೋಗು ತಂಗಿ ಹತ್ತು ಜನನಗಳಿರ ಎತ್ತಿರೊಂದಾರತಿಯ ಕಾಡಿಗೆ ಹೋಗು ತಂಗಿ ಒಬ್ಬತ್ತಿನ ಗುಡ್ಡದೊಳಗೆ ಅರ್ಜುನ ಹೊಕ್ಕು ಬೇಟಾಡುತ್ತಿದ್ದ ಅರ್ಜುನ ಹೊಕ್ಕು ಬೇಟಾಡುತ್ತಿದ್ದ ಹೊಕ್ಕೂನೆ ಬೇಟಾಡಿ ಹಿಂದಕ್ಕೆ ತಿರುಗಿದರೆ ನಾರಿ ಕಂಡಳ ಎದುರಿಗೆ ಹೊಕ್ಕೂನೆ ಬೇಟಾಡಿ ಹಿಂದಕ್ಕೆ ತಿರುಗಿದರೆ ನಾರಿ ಕಂಡಳ ಎದುರಿಗೆ ಹೊಕ್ಕೂನೆ ಬೇಟಾಡಿ ಹಿಂದಕ್ಕೆ ತಿರುಗಿದರೆ ನಾರಿ ಕಂಡಳ ಎದುರಿಗೆ ಹೊಕ್ಕೂನೆ ಬೇಟಾಡಿ ಹಿಂದಕ್ಕೆ ತಿರುಗಿದರೆ ನಾರಿ ಕಂಡಳ ಎದುರಿಗೆ ಯಾವ ಜಾತಿಯ ಎಣ್ಣೆ ಎಲೆ ಎಣ್ಣೆ ಯಾವ ಕುಲದ ಎಣ್ಣೆ ಎಲೆ ಎಣ್ಣೆ ಯಾವ ಕುಲದ ಎಣ್ಣೆ ಜಾತಿಲಿ ಯಾರಿಲ್ಲ ಮಗಳೇ ದ್ರೌಪದಿ ನಾನು ಕುಲವೇನು ಹೇಳಲಯ್ಯ ಜಾತಿಲಿ ಯಾರಿಲ್ಲ ಮಗಳೇ ದ್ರೌಪದಿ ನಾನು ಕುಲವೇನು ಹೇಳಲಯ್ಯ ಜಾತಿಲಿ ಯಾರಿಲ್ಲ ಮಗಳೇ ದ್ರೌಪದಿ ನಾನು ಕುಲವೇನು ಹೇಳಲಯ್ಯ ಜಾತಿಲಿ ಯಾರಿಲ್ಲ ಮಗಳೇ ದ್ರೌಪದಿ ನಾನು ಕುಲವೇನು ಹೇಳಲಯ್ಯ ಅಣ್ಣ ತಂದೇನಿ ಅವ್ವ ನಾನಂದ ಹೆಣ್ಣ ತಂದೇನಿ ಅವ್ವ ನಾನಂದ ಹೆಣ್ಣ ತಂದೇನಿ ಅವ್ವ ಹೆಣ್ಣಾನೆ ತಂದಾರೆ ಐದು ಜನನಗಳಿರ ಕೊಯ್ಚುಣ್ಣಿ ಹೋಗಿರಪ್ಪ ಅಣ್ಣಾನೆ ತಂದಾರೆ ಐದು ಜನನಗಳಿರ ಕೊಯ್ದುಣ್ಣಿ ರೋಗಿರಪ್ಪ ಅಣ್ಣಾನೆ ತಂದಾರೆ ಐದು ಜನನಗಳಿರ ಕೊಯ್ದುಣ್ಣಿ ರೋಗಿರಪ್ಪ ಅಣ್ಣಾನೆ ತಂದಾರೆ ಐದು ಜನನಗಳಿರ ಕೊಯ್ದುಣ್ಣಿ ರೋಗಿರಪ್ಪ ಅಣ್ಣ ತಂದೇನಿ ಅವ್ವ ನಾನಂದ ಹೆಣ್ಣ ತಂದೇನಿ ಅವ್ವ ನಾನಂದ ಹೆಣ್ಣ ತಂದೇನಿ ಅವ್ವ ಹೆಣ್ಣಾನೆ ತಂದಾರೆ ಐದು ಜನನಗಳಿರ ಹಂಚುಣ್ಣಿ ರೋಗಿರಪ್ಪ ಹೆಣ್ಣಾನೆ ತಂದಾರೆ ಐದು ಜನನಗಳಿರ ಹಂಚುಣ್ಣಿ ರೋಗಿರಪ್ಪ ಹೆಣ್ಣಾನೆ ತಂದಾರೆ ಐದು ಜನನಗಳಿರ ಹಂಚುಣ್ಣಿ ರೋಗಿರಪ್ಪ ಹೆಣ್ಣಾನೆ ತಂದಾರೆ ಐದು ಜನನಗಳಿರ ಹಂಚುಣ್ಣಿ ರೋಗಿರಪ್ಪ ಹಂಚುಣ್ಣಿ ರೋಗಿರಪ್ಪ ಇವರು ಬಲು ಜೀರರಂತೆ ಮೊದಲಿಗೆ ತಿಳಿಯಲಿಲ್ಲ ಮನೆ ತಾನ ನೋಡಲಿಲ್ಲ ಇವರಿಗೂ ನಳಿಯಲಿಲ್ಲ ಇವರು ಬಲು ಜೀರರಂತೆ ಸರ್ಗಿ ಮುರುಗಿ ಮಾಡಿಸಲಿಲ್ಲ ಬಂಗಾರ ಬಾಳೆ ಹಾಕಲಿಲ್ಲ ಸರ್ಗಿ ಮುರುಗಿ ಮಾಡಿಸಲಿಲ್ಲ ಬಂಗಾರ ಬಾಳೆ ಹಾಕಲಿಲ್ಲ ಇವರು ಬಲು ಜೀನರಂತೆ ಮೊದಲಿಗೆ ತಿಳಿಯಲಿಲ್ಲ ಮನೆ ತಾನ ನೋಡಲಿಲ್ಲ ಇವರಿಗೂ ನಳಿಯಲಿಲ್ಲ ಇವರು ಬಲು ಜೀನರಂತೆ ಮೊದಲಿಗೆ ತಿಳಿಯಲಿಲ್ಲ ಮನೆ ರೊಟ್ಟಿ ಸುಡಬೇಕಂತೆ ಕುಳ್ಳು ಕಟ್ಟಿಗೆ ಉರಿಬಾರ್ದಂತೆ ಪುಟಿ ರೊಟ್ಟಿ ಸುಡಬೇಕಂತೆ ಕುಳ್ಳು ಕಟ್ಟಿಗೆ ಉರಿಬಾರ್ದಂತೆ ಇವರು ಬಲು ಜೀನರಂತೆ ಮದಾಲಿಗೆ ತಿಳಿಯಲಿಲ್ಲ ಮನೆ ತಾನ ನೋಡಲಿಲ್ಲ ಇವರಿಗೂ ನಳಿಯಲಿಲ್ಲ ಹರಕ ಸೀರೆ ಉಡಬೇಕಂತೆ ತರಕತಲೆ ಬಿಡಬೇಕಂತೆ ಹರಕ ಸೀರೆ ಉಡಬೇಕಂತೆ ತರಕತೆರೆ ಬಿಡಬೇಕಂತೆ ಇವರು ಬಲು ಜೀನರಂತೆ ಮೊದಲಿಗೆ ತಿಳಿಯಲಿಲ್ಲ ಮನೆ ತಾನ ನೋಡಲಿಲ್ಲ ಇವರಿಗೂ ನಳಿಯಲಿಲ್ಲ ಊರ್ ಮುಂದೆ ಬಾವೆಂತೆ ನೀರಿಗೆ ಹೋಗಬೇಕಂತೆ ಊರ್ ಮುಂದೆ ಬಾವೆಂತೆ ನೀರಿಗೆ ಹೋಗಬೇಕಂತೆ ಹಣೆ ಮಾತ್ರ ಬಾಳಂತೆ ಹಣೆ ಮಾತ್ರ ಕಂಡಿಲ್ಲಂತೆ ಅರ್ಬಿ ಮಾತ್ರ ಬಾಳಂತೆ ಹಂಡೆ ಮಾತ್ರ ಕಂಡಿಲ್ಲಂತೆ ಇವರು ಬಲು ಜೀನರಂತೆ ಮೊದಲಿಗೆ ತಿಳಿಯಲಿಲ್ಲ ಮನೆ ತಾನ ನೋಡಲಿಲ್ಲ ಇವಾಗೂ ನಳಿಯಲಿಲ್ಲ ಇವರು ಬಲು ಜೀನರಂತೆ

ಬಲ ಸಂವರ್ಧನೆ ಬಂದೈತಣ್ಣ, ಸಿರಿ ಸಮೃದ್ಧಿಯ ತಂದೈತಣ್ಣ, ನಮಗೆ ಸಿರಿ ಸಮೃದ್ಧಿಯ ತಂದೈತಣ್ಣ, ಊರಿಗೆ ಸಿರಿ ಸಮೃದ್ಧಿಯ ತಂದೈತಣ್ಣ. ಇದುವರೆಗೂ ಪರಿಸರ ಗೀತೆ ಕೇಳಿದಿರಿ. ಇದುವರೆಗೂ ಕಿಸಾನ್ ವಾಣಿ ಕೇಳಿದಿರಿ. ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು.